ಆಗಬಹುದು. ಸಾವಯವ ರೀತಿಯಲ್ಲಿ ಕೀಟ ಹಾಗೂ ರೋಗಗಳನ್ನು ಹತೋಟಿ ಮಾಡಬೇಕು ಎಂದು ಯೋಚಿಸುವುದಿದೆ. ಮೊದಲು ಯೋಚನೆ ಮಾಡುವುದು ಬೇವಿನ ಬಗ್ಗೆ. ಬೇವಿನ ಹಿಂಡಿ, ಬೇವಿನ ಕಷಾಯ, ಬೇವಿನ ಎಣ್ಣೆ, ಹೀಗೆ ಹಲವು ರೂಪಗಳಲ್ಲಿ ಇದು ಬಳಕೆಯಾಗುತ್ತದೆ. ಕಾಳು ಮೆಣಸಿನ ವಿವಿಧ ಕೀಟ ಮತ್ತು ರೋಗಗಳ ಸಮಗ್ರ ಹತೋಟಿಯ ವಿವಿಧ ಕ್ರಮಗಳು ಈ ರೀತಿಯಾಗಿವೆ. ಪ್ರತಿ ಬೆಳಿಗ್ಗೆ ಸುಮಾರು 5-10 ಕಿಲೋದಷ್ಟು ಎರೆಗೊಬ್ಬರ, ಕಾಂಪೋಸ್ಟ್ ಅಥವಾ ಕಳಿತ ಹಟ್ಟಿ ಗೊಬ್ಬರವನ್ನು ಕೊಡಬೇಕಾಗುತ್ತದೆ. ಪ್ರತಿ ಬಳ್ಳಿಯ ಬುಡಕ್ಕೆ 1 ಕಿಲೋದಷ್ಟು ಬೇವಿನ ಹಿಂಡಿ, ಇದರ ಜೊತೆಗೆ 2.5 ಕಿಲೋದಷ್ಟು ತೆಂಗಿನ ನಾರಿನ ಪುಡಿಯನ್ನು ಬಳಸಬೇಕು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ರಾಕ್ ಫಾಸ್ಫೇಟ್, ಎಲುಬಿನ ಪುಡಿ, ಬೂದಿ ಅಥವಾ ಸುಡುಮಣ್ಣು ಹಾಗೂ ಪೊಟ್ಯಾಷ್ನ ಮೂಲವಾಗಿ ಸಲ್ಫೇಟ್ ಆಫ್ ಪೊಟ್ಯಾಷ್ ಅನ್ನು ಬಳಸಬೇಕು. ಪ್ರತಿ ಬಳ್ಳಿಗೆ ಸುಮಾರು 1/2 ಕಿಲೋದಷ್ಟು ಸುಣ್ಣವನ್ನು ಮಳೆಗಾಲದ ಆರಂಭದ ತಿಂಗಳಲ್ಲಿ ಕೊಡಬೇಕಾಗುತ್ತದೆ. ಶೀಘ್ರ ಕೊಳೆ ರೋಗ ನಿಯಂತ್ರಣಕ್ಕಾಗಿ 50 ಗ್ರಾಂನಷ್ಟು ಟ್ರೈಕೋಡರ್ಮಾ ಹಾರ್ಜಿಯಾನಂ ಜೈವಿಕ ಶಿಲೀನಾಶಕವನ್ನು ಬಳಕೆ ಮಾಡಬೇಕು. ಪೊಳ್ಳು ಜೀರುಂಡೆ ಅಥವಾ ಪೊಳ್ಳು ಬೀಟ್ರೂಲ್ ನಿರ್ವಹಣೆಗಾಗಿ ನೆರಳನ್ನು ಹದಗೊಳಿಸುವಂತಹದ್ದು. ಬೇವಿನ ಎಣ್ಣೆಯನ್ನು ಶೇಕಡ 0.3 ಪ್ರಮಾಣದಲ್ಲಿ ಸಿಂಪಡಿಸಬೇಕು. ಬೇವಿನ ಹಿಂಡಿಯಲ್ಲಿ ಅಭಿವೃದ್ಧಿಪಡಿಸಿದ ಟ್ರೈಕೋಡರ್ಮವನ್ನು ಶುಂಠಿ ಹಾಗೂ ಅರಿಶಿನದ ಗಡ್ಡೆ ಕೊಳೆ ರೋಗದ ಹತೋಟಿಗಾಗಿ ಬಳಸಬಹುದು. ರೈತರು ತಾವು ಬೆಳೆದಿರುವಂತಹ ತರಕಾರಿ ಹಣ್ಣು ಹಂಪಲುಗಳನ್ನು ಎಲ್ಲಿ ಮಾರಾಟ ಮಾಡಿದರೆ ಒಳ್ಳೆಯ ಬೆಲೆ ಸಿಗಬಹುದು ಅಂತ ಯೋಚಿಸುವಂತಹದ್ದು ಸಹಜವೇ. ಎಷ್ಟೋ ಸಾರಿ ಸರಿಯಾದಂತಹ ಬೆಲೆಯೂ ಸಿಗದೆ ನಷ್ಟ ಅನುಭವಿಸಬೇಕಾಗಿ ಬರ್ತದೆ. ಒಂದು ಸರ್ತಿ ಬೆಳೆಯನ್ನ ಬೆಳೆದು ನಂತರ ಮಾರುವುದು ಹೇಗೆ ಅಂತ ಹುಡುಕ್ತಾ ಹೋದರೆ ಇಂತಹ ಸಮಸ್ಯೆಗಳು ಎದುರಾಗಬಹುದು. 2011 ಜನಗಣತಿ ಹಲವು ಕುತೂಹಲಕಾರಿ ವಿಷಯಗಳನ್ನು ಬೆಳಕಿಗೆ ತಂದಿದೆ. ಅದರಲ್ಲಿ ಮುಖ್ಯವಾಗಿರುವಂತಹದ್ದು ಅತಿ ಶೀಘ್ರವಾಗಿ ಹೆಚ್ಚುತ್ತಾ ಇರುವ ನಗರೀಕರಣ. ಅಂದರೆ ಉದ್ಯೋಗವನ್ನು ಅರಸಿ ನಗರಕ್ಕೆ ಬರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಗರದ ಮೇಲಿನ ಒತ್ತಡವೂ ಕೂಡ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಬೇಡಿಕೆಗಳು ಹಾಗೂ ಸಮಸ್ಯೆಗಳು ಉಲ್ಬಣಿಸ್ತಾ ಇವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ರೈತರು ಯೋಚನೆ ಮಾಡಬೇಕು. ಒಂದಷ್ಟು ರೈತರು ಒಟ್ಟು ಸೇರಿ ಒಂದು ನಿರ್ದಿಷ್ಟ ಯೋಜನೆಯಂತೆ ತರಕಾರಿ ಹಾಗೂ ಹಣ್ಣು ಹಂಪಲುಗಳನ್ನು ಬೆಳೆಸಿ ವರ್ಷ ಪೂರ್ತಿ ಪೂರೈಸುವಂತೆ ನಗರದ ಗ್ರಾಹಕರ ಗುಂಪನ್ನು ರಚಿಸಿಕೊಳ್ಳುವಂತಹದ್ದು. ಹೀಗೆ ಮಾಡುವುದರಿಂದ ಬೆಳೆಗಾರರಿಗೂ ಹಾಗೂ ಗ್ರಾಹಕರಿಗೂ ಲಾಭ ಇದೆ. ಬೆಳೆಗಾರರಿಗೆ ಉತ್ತಮವಾದಂತಹ ಧಾರಣೆ ವರ್ಷ ಪೂರ್ತಿ ಸಿಗ್ತದೆ, ಹೆಚ್ಚು ಹೆಚ್ಚು ಉತ್ಪಾದಿಸುವುದಕ್ಕೆ ಪ್ರೇರಣೆ ಸಿಗ್ತದೆ. ಅದೇ ರೀತಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ, ಆರೋಗ್ಯಕ್ಕೆ ಹಾನಿಕರವಲ್ಲದ ತಾಜಾ ತರಕಾರಿ ಹಾಗೂ ಹಣ್ಣು ಹಂಪಲು ವರ್ಷ ಪೂರ್ತಿ ಸಿಕ್ಕಿದ ಹಾಗಾಗ್ತದೆ. ಈಗಾಗಲೇ ಜಪಾನ್ ಹಾಗೂ ಚೀನಾ ದೇಶಗಳಲ್ಲಿ ಈ ಪ್ರಯೋಗ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ಊರುಗಳಲ್ಲಿಯೂ ಕೂಡ ಇದು ಯಶಸ್ವಿ ಆಗಬಹುದು. ಚೀನಾದಲ್ಲಿ ಕಮ್ಯುನಿಟಿ ಸಪೋರ್ಟೆಡ್ ಅಗ್ರಿಕಲ್ಚರ್ ಅಂದರೆ ಸಮುದಾಯ ಪ್ರೇರಿತ ಕೃಷಿ ಪದ್ಧತಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು 500ಕ್ಕೂ ಮಿಕ್ಕಿ ಇಂತಹ ಸಂಘಗಳಿದ್ದು 75,000 ಗ್ರಾಹಕರು ಇದರ ಫಲಾನುಭವಿಗಳಾಗಿದ್ದಾರೆ. ಹಾಗೆಯೇ ಜಪಾನ್ನಲ್ಲಿ ಪ್ರಚಲಿತವಿರುವ ಇನ್ನೊಂದು ಪದ್ಧತಿ ಓನರ್ಶಿಪ್ ಸಿಸ್ಟಮ್, ಅಂದರೆ ಯಜಮಾನತ್ವ ಅಥವಾ ಮಾಲೀಕತ್ವ ಪದ್ಧತಿ. ಇದರಲ್ಲಿ ಗ್ರಾಮೀಣ ಭಾಗದ ರೈತರ ಜೊತೆಗೆ ನಗರವಾಸಿಗಳಾದ ಗ್ರಾಹಕರು ಕೂಡ ಸಹಭಾಗಿತ್ವವನ್ನು ಹೊಂದುತ್ತಾರೆ. ಇದರಲ್ಲಿ ಆಹಾರ ಉತ್ಪಾದನೆಯ ಜೊತೆ ಜೊತೆಗೆ ನೈಸರ್ಗಿಕ ಪರಿಸರ, ಇದರ ಸಂರಕ್ಷಣೆ, ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಪರಿಸರ ಕಾಳಜಿಯೂ ಒಳಗೊಂಡಿದೆ. ಹಾಗಾಗಿ ಗ್ರಾಹಕರು ಕೇವಲ ಫಲಾನುಭವಿಗಳಾಗದೆ ಪಾಲುದಾರರು ಕೂಡ ಆಗಿರ್ತಾರೆ. ಇದೇ ತತ್ವವನ್ನು ನಮ್ಮ ನಗರಗಳಲ್ಲೂ ಅಳವಡಿಸುವ ಅವಕಾಶಗಳಿವೆ. ಆದರೆ ಇದರಲ್ಲಿ ಕೆಲವೊಂದು ಸೂಕ್ಷ್ಮಗಳನ್ನು ನಾವು ಗಮನಿಸಬೇಕು. ನಗರದ ಗ್ರಾಹಕ ಬೇಡಿಕೆಗಳನ್ನು ಪೂರೈಸುವುದರ ಜೊತೆ ಜೊತೆಗೆ ಗ್ರಾಮೀಣ ಪ್ರದೇಶದ ಉತ್ಪಾದಕರ ಹಿತರಕ್ಷಣೆಯನ್ನು ಗಮನದಲ್ಲಿ ಇಟ್ಟುಕೊಂಡಿರಬೇಕು. ಒಟ್ಟಿನಲ್ಲಿ ನಗರವಾಸಿಗಳು ಗುಣಮಟ್ಟದ ಜೀವನವನ್ನು ಅಪೇಕ್ಷಿಸುತ್ತಾರೆ. ಸಾಕಷ್ಟು ಹಣ ಕೈಯಲ್ಲಿ ಓಡಾಡ್ತಾ ಇರುವಾಗ ಆರೋಗ್ಯದ ಬಗ್ಗೆಯೂ ಒಂದಷ್ಟು ಜಾಗೃತಿ ಮೂಡ್ತಾ ಇದೆ. ಇದನ್ನು ಆಧಾರವಾಗಿ ಇಟ್ಟುಕೊಂಡೇ ಹಳ್ಳಿ ನಗರವನ್ನು ಬೆಸೆಯುವಂತಹ ಕೆಲಸ ಆಗಬೇಕಾಗಿದೆ. ಮಧ್ಯವರ್ತಿಗಳ ಕೈ ಮೇಲಾಗದ ಹಾಗೆ ಉತ್ಪಾದಕರು ಹಾಗೂ ಗ್ರಾಹಕರ ನೇರ ಸಂಬಂಧ ಗಟ್ಟಿಗೊಳ್ಳುವ ಹಾಗೆ ಯೋಜಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಅಂತರ್ಜಾಲ, ಸಾಮಾಜಿಕ ಜಾಲತಾಣಗಳ ಉಪಯೋಗವೂ ಸಹಕಾರಿಯಾಗಲಿವೆ. ಮೈಸೂರಿನಲ್ಲಿರುವ ಆಹಾರ ತಾಂತ್ರಿಕ ಸಂಶೋಧನಾಲಯ CFTRI, ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇವರು ಇತ್ತೀಚೆಗೆ 3 ತಂತ್ರಜ್ಞಾನಗಳನ್ನು ಬಿಡುಗಡೆಗೊಳಿಸಿದ್ದಾರೆ. ಮೊದಲನೇದಾಗಿ ಶುದ್ಧ ಕಬ್ಬಿನ ರಸ ಬಾಟಲೀಕರಣ. ಕಬ್ಬಿನ ಹಾಲಿನಲ್ಲಿ ಶರ್ಕರೆ ಪಿಷ್ಟ ಹೆಚ್ಚಾಗಿದ್ದು ಕಡಿಮೆ ಆಮ್ಲದ ಆಹಾರವಾದ್ದರಿಂದ ಈಸ್ಟ್ ಬ್ಯಾಕ್ಟೀರಿಯಾಗಳಿಂದ ಹಾಲು ಹಾಳಾಗ್ತದೆ. ಹಾಲು ತೆಗೆಯಿಸಿ ಸ್ವಚ್ಛಗೊಳಿಸುವುದು ಕೂಡ ಕಷ್ಟವಾಗ್ತದೆ. ಆಗ ಕಂದು ಬಣ್ಣಕ್ಕೆ ಹಾಲು ತಿರುಗಿ ಅತಿಯಾಗಿ ಹುಳಿಯಾಗಬಹುದು. ಇದನ್ನು ಗಮನಿಸಿಕೊಂಡು ಆರೋಗ್ಯಕರ ಸಂಸ್ಕರಿಸಿದ ಕಬ್ಬಿನ ಹಾಲನ್ನು ಮೃದು ಪರಿಮಳಗಳೊಂದಿಗೆ ಬಾಟಲ್ಗಳಲ್ಲಿ ತುಂಬಿದರೆ ಈ ಬಾಟಲಿಯಲ್ಲಿರುವಂತಹ ಕಬ್ಬಿನ ಹಾಲು ಸುಮಾರು 5-6 ತಿಂಗಳು ಬಳಕೆ ಮಾಡಬಹುದಾಗಿದೆ. ಸಂಸ್ಕರಿಸುವಂತಹ ವಿಧಾನ ಈ ರೀತಿಯಾಗಿದೆ. ಕಬ್ಬಿನ ತುಂಡುಗಳನ್ನು ನೀರಿನಲ್ಲಿ ಶುಚಿಗೊಳಿಸಬೇಕು. ಕಬ್ಬಿನ ಮೇಲ್ಪದರದ ಗೆಣ್ಣುಗಳನ್ನು ಸ್ಟೀಲ್ ಚಾಕುವಿನಿಂದ ಸವರಬೇಕು. ಹೀಗೆ ಸೋಂಕು ಹೋಗುವಂತೆ ಮಾಡುವಂತಹದ್ದು. ಮತ್ತೆ ನೀರಿನಿಂದ ಶುಚಿಗೊಳಿಸಿ ಸ್ಟೀಲ್ ಕ್ರಷರ್ನಿಂದ ರಸವನ್ನು ತೆಗಿಬೇಕು. ಅನುಮೋದಿತ ಸಂಯೋಜಕಗಳೊಂದಿಗೆ ಮಿಶ್ರಣ ಮಾಡಿ ಆಮ್ಲದ ಮಟ್ಟವನ್ನು ನಿರ್ಧಾರಿತ ಮಟ್ಟಕ್ಕೆ ತರಬೇಕು. ನಂತರ ಹಾಲನ್ನು ಬಾಟ್ಲಿಗೆ ತುಂಬಿ ಕ್ರೌನ್ ಕಾರ್ಕ್ ಅನ್ನು ಹಾಕಬೇಕು. ತುಂಬಿರುವಂತಹ ಹಾಲನ್ನು ಉಷ್ಣದ ಚಿಕಿತ್ಸೆಗೆ ಒಳಪಡಿಸಬೇಕು. ಹೀಗೆ ಮಾಡಿದ ಬಾಟ್ಲಿಯಲ್ಲಿ ಕಬ್ಬಿನ ಹಾಲು 4-5 ತಿಂಗಳ ಕಾಲ ಸುರಕ್ಷಿತವಾಗಿರುತ್ತದೆ. ಈ ಯಂತ್ರದ ಖರ್ಚು ಸುಮಾರು 2.5 ಟನ್. ಕಬ್ಬಿನ ಸಂಸ್ಕರಣೆ ಯಂತ್ರ ಪ್ರತಿದಿನ 1,000 ಲೀಟರ್ ರಸವನ್ನು ತೆಗೆದು ಬಾಟಲೀಕರಿಸಬಹುದು. ವರ್ಷಕ್ಕೆ ಸುಮಾರು 250 ದಿವಸಗಳು. ಬಾಡಿಗೆ ಕಟ್ಟಡ ಸುಮಾರು 13 ಲಕ್ಷ. ಕಾರ್ಯಶುಲ್ಕ ಬಂಡವಾಳ ಸುಮಾರು 7 ಲಕ್ಷ. ಯೋಜನೆಯ ವೆಚ್ಚ ಸುಮಾರು 30 ಲಕ್ಷ ರೂಪಾಯಿಗಳಷ್ಟಾಗ್ತದೆ. ಹಸಿ ತೆಂಗಿನಕಾಯಿ ಕೊಬ್ಬರಿ ಎಣ್ಣೆಯನ್ನು ತಯಾರಿಸುವಂತಹ ತಂತ್ರಜ್ಞಾನ ಚೆನ್ನಾಗಿ ಬಲಿತಿರುವಂತಹ ತೆಂಗಿನಕಾಯಿಗಳಿಂದ ಎಣ್ಣೆ ತೆಗೆಯುವಂತಹದ್ದು ಆರೋಗ್ಯಕಾರಿಯನ್ನು ಹೌದು. ತೆಂಗಿನಕಾಯಿಯ ಸಹಜ ವಾಸನೆಯನ್ನು ಹೊಂದಿರುವಂತಹದ್ದು ವೈರಾಣುಗಳನ್ನು ಮತ್ತು ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುವ ವಸ್ತುವೆಂದು ತಿಳಿದು ಬಂದಿರುವ ಲಾರಿಕ್ ಮೇಧಾಮ್ಲವನ್ನು ಈ ಎಣ್ಣೆ ಹೊಂದಿರುತ್ತದೆ. ಇದರಲ್ಲಿ ನೈಸರ್ಗಿಕವಾದ ಆಂಟಿ ಆಕ್ಸಿಡೆಂಟ್ಗಳು ಇರುವುದರಿಂದ ಬಹಳ ದಿವಸಗಳ ಕಾಲ ಕೆಡದೇ ಇರುವ ಸಾಮರ್ಥ್ಯವನ್ನು ಈ ಎಣ್ಣೆಯು ಹೊಂದಿದೆ. ಶೃಂಗಾರ ಪ್ರಸಾದನಗಳು ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಎಣ್ಣೆಗೆ ವಿಶೇಷವಾದಂತಹ ಬೇಡಿಕೆ ಇದೆ. ಇದರ ನಿಜವಾದ ಮೌಲ್ಯವಿರುವುದು ಅದರದ್ದೇ ಆದಂತಹ ತೆಂಗಿನಕಾಯಿಯ ವಿಶಿಷ್ಟ ವಾಸನೆಗೆ ಮತ್ತು ಅದರ ಪೌಷ್ಟಿಕಾಂಶಗಳಿಗೆ. ವಿಧಾನ ಈ ರೀತಿಯಾಗಿದೆ. ಹಸಿ ತೆಂಗಿನಕಾಯಿಯ ಸಿಪ್ಪೆಯನ್ನು ಬೇರ್ಪಡಿಸಿ ಒಡೆದ ಕಾಯಿಯಿಂದ ಹಾಲನ್ನು ತೆಗೆಯಲಾಗುತ್ತದೆ. ನಂತರ ಕೆನೆಯನ್ನು ತೆಗೆದು ವಿರಾಮ ನೀಡಿ ಬೇರ್ಪಡಿಸುವಂತಹ ಯಂತ್ರಗಳಿಗೆ ಒಳಪಡಿಸಿ ವರ್ಜಿನ್ ತೆಂಗಿನ ಎಣ್ಣೆಯನ್ನು ಬೇರ್ಪಡಿಸಲಾಗುತ್ತದೆ. ಈ ಪ್ರಕ್ರಿಯೆಯ ನವೀನತೆ ಅಂತಂದರೆ ತೆಂಗಿನ ಹಾಲನ್ನು ಕಾಯಿಸದೆ ಕ್ರಿಯೆಗೂ ಒಳಪಡಿಸದೆ ಎಣ್ಣೆಯನ್ನು ತೆಗೆಯುವಂತಹದ್ದು. ಇದರಿಂದಾಗಿ ಎಣ್ಣೆಯ ವಿಶಿಷ್ಟ ವಾಸನೆ ಹಾಗೂ ಪೌಷ್ಟಿಕಾಂಶಗಳು ನಾಶವಾಗದೆ ಅಖಂಡವಾಗಿ ಉಳಿಯುತ್ತದೆ. ಮಾರುಕಟ್ಟೆಯಲ್ಲಿ ಹಸಿ ತೆಂಗಿನಕಾಯಿಯ ದರ ಕುಸಿಯುವಂತಹ ಸಂದರ್ಭದಲ್ಲಿ ಕೃಷಿಕರನ್ನು ಸಂಕಷ್ಟದಿಂದ ಪಾರು ಮಾಡುವುದಕ್ಕೆ, ತೆಂಗಿನಕಾಯಿಯ ವೈವಿಧ್ಯಮಯ ಉತ್ಪನ್ನಗಳ ತಯಾರಿಕೆಗೆ ಹಾಗೂ ಸಮಗ್ರವಾದ ಬೃಹತ್ ಸಂಸ್ಕರಣೆ ಮಾಡುವ ನಿಟ್ಟಿನಲ್ಲಿ ಯೋಚಿಸಬೇಕಾಗಿದೆ. ಇದರಿಂದ ಮೌಲ್ಯವರ್ಧನೆಯೊಂದಿಗೆ ತೆಂಗು ಬೆಳೆಯುವಂತಹ ಕೃಷಿಕರಿಗೆ ಹೆಚ್ಚಿನ ಲಾಭವನ್ನು ದೊರೆಯುವುದಕ್ಕೆ ಸಾಧ್ಯವಾಗುತ್ತದೆ. ಇದರ ಜೊತೆಗೆ ಪರಿಮಳ ಭರಿತ ಗುಣಮಟ್ಟದ ಕೊಬ್ಬರಿ ಎಣ್ಣೆಯೂ ಕೂಡ ಈ ವಿಧಾನದಿಂದ ಪಡೆಯಬಹುದು. 5,000 ಹಸಿ ತೆಂಗಿನಕಾಯಿ ಎಣ್ಣೆಯನ್ನು ದಿನವೊಂದಕ್ಕೆ 300 ಲೀಟರ್, ಕಾರ್ಯಶೀಲ ದಿನಗಳು 300 ದಿನಗಳು, ಯೋಜನಾ ವೆಚ್ಚ ಸುಮಾರು 3.27 ಲಕ್ಷ ರೂಪಾಯಿಗಳು. ಹಾಗೆಯೇ ಮೂರನೆಯ ತಂತ್ರಜ್ಞಾನ ಮಿನಿ ದಾಲ್ ಮಿಲ್ ಅಥವಾ ಕಾಳನ್ನು ಬೇಳೆ ಮಾಡುವಂತಹ ತಂತ್ರಜ್ಞಾನ. ಈ ಯಂತ್ರವು 1 ಅಶ್ವಶಕ್ತಿಯ ಸಿಂಗಲ್ ಫೇಸ್ನ ಒಂದೇ ಮೋಟರ್ನಿಂದ ಕಾರ್ಯನಿರ್ವಹಿಸುತ್ತದೆ. ಹಿಟ್ಟಿನ ಗಿರಣಿಯಾಕಾರದ ಈ ಯಂತ್ರ ಉಪಕರಣವು ದ್ವಿದಳ ಧಾನ್ಯಗಳಾದ ತೊಗರಿ, ಅಲಸಂಡೆ, ಬಟಾಣಿ, ಸೋಯಾ ಅವರೆ ಇವುಗಳನ್ನು ಬೇಳೆ ಮಾಡುತ್ತದೆ. ಬೃಹತ್ ಮಿಲ್ನಲ್ಲಿ ಮಾಡುವ ಹಾಗೆ ಈ ಮಿನಿ ದಾಲ್ ಮಿಲ್ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಇದರಲ್ಲಿ ಬೇಳೆಯ ಪ್ರಮಾಣ 96-98% ಇರುತ್ತದೆ. ನುಚ್ಚಿನ ಪ್ರಮಾಣ 2-4% ಇರಬಹುದು. ಬೇಳೆಕಾಳನ್ನು ಸ್ವಲ್ಪ ನೆನೆಯಿಸಿ ನಂತರ ಗಾತ್ರಾಧಾರಿತ ವರ್ಗೀಕರಣ ಮಾಡಬೇಕು ಹಾಗೂ ಬಿಸಿಲಿನಲ್ಲಿ ಒಣಗಿಸಬೇಕು. ನಂತರ ಬೇಳೆ ಮಾಡಲು ಸಾಣಿಗೆ ಯಂತ್ರದಲ್ಲಿ ಹಾಕಬೇಕು. 1 ಗಂಟೆಗೆ ಸುಮಾರು 1,000 ಕಿಲೋದಷ್ಟು ಉತ್ಪಾದನಾ ಸಾಮರ್ಥ್ಯ ಇರ್ತದೆ. ಸುಮಾರು 75,000 ರೂಪಾಯಿ ಖರ್ಚು. 1 ಕ್ವಿಂಟಾಲ್ ಕಾಳನ್ನು 30 ರೂಪಾಯಿ ಅಲ್ಪ ಖರ್ಚಿನಲ್ಲಿ ಬೆಳೆಯನ್ನಾಗಿ ಮಾಡುವಂತಹ ಈ ಯಂತ್ರ ಗುಡಿ ಕೈಗಾರಿಕೆಯಾಗಿ ಇಲ್ಲವೇ ಸಣ್ಣ ಕೈಗಾರಿಕೆ ಉದ್ಯಮವಾಗಿ ದ್ವಿದಳ ಧಾನ್ಯ ಬೆಳೆ ಬೇಸಾಯಗಾರರಿಗೆ ಮೌಲ್ಯವರ್ಧನೆ ಮಾಡಿ ಅಧಿಕ ಲಾಭ ಗಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಕೃಷಿ ಮುನ್ನಡೆ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढककर रखें। आंख, कान, नाक, मुंह न छुएं। आपस में 2 गज की दूरी बनाए रखें। मास्क और 2 गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम 2 गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें, तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಕೃಷಿ ಸಿಂಚಾಯಿ ಯೋಜನೆ ಈ ಕುರಿತು ಶರಶ್ಚಂದ್ರನ್ ರಾನಡೆ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ. ನಮಸ್ಕಾರ. ತೋಟಗಾರಿಕಾ ಬೆಳೆಗಳಲ್ಲಿ ಪ್ರತಿ ಹನಿ ನೀರಿಗೂ ಕೂಡ ಉತ್ಪಾದನೆಯನ್ನು ಹೆಚ್ಚಿಸಬೇಕು ಎನ್ನುವಂತಹದ್ದು ಒಂದು ಮಹತ್ವಾಕಾಂಕ್ಷೆ. ಇದನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಈ ಕೃಷಿ ಸಿಂಚಾಯಿ ಯೋಜನೆ ಎನ್ನುವಂತಹದ್ದು ಇತ್ತೀಚೆಗೆ ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡ್ತಾ ಇದೆ ಅಂತ ಕೇಳಿದೀವಿ. ಏನಿದು ಕೃಷಿ ಸಿಂಚಾಯಿ ಯೋಜನೆ ಅಂದ್ರೆ? ನೋಡಿ, ಪ್ರತಿಯೊಂದು ಹನಿಯೂ ಕೂಡ ಅತ್ಯಂತ ಅಮೂಲ್ಯವಾಗಿರತಕ್ಕಂಥದ್ದು. ಇಸ್ರೇಲ್ ಈ ಒಂದು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಕೃಷಿಯಲ್ಲಿ ಹೆಚ್ಚಿನ ಒಂದು ಸಾಧನೆ ಮಾಡಿರತಕ್ಕಂಥದ್ದು ನಾವು ನೋಡಬಹುದು. ನೀರಿನ ಸದ್ಬಳಕೆಯಾದಾಗ ಮಾತ್ರ ಕೃಷಿಯಲ್ಲಿ ಅಭಿವೃದ್ಧಿ ಸಾಧ್ಯ. ರಾಷ್ಟ್ರದ ನದಿಗಳನ್ನು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಜೋಡಣೆ ಮಾಡಿ ಪ್ರವಾಹದ ಹಾವಳಿಯನ್ನು ತಡೆಗಟ್ಟಿ ನೀರಿನ ಸದ್ಬಳಕೆ ಮಾಡತಕ್ಕಂಥದ್ದು ಸಾಧ್ಯವಾಗ್ತದೆ. ಭಾರತದ 141 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಶೇಕಡಾ 65 ಮಿಲಿಯನ್ ಹೆಕ್ಟೇರ್ ಪ್ರದೇಶವು ನೀರಾವರಿ ಸೌಲಭ್ಯವನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ಬರಿಯ ಮಳೆ ಆಧಾರಿತ ಕೃಷಿ ಅಂತಕ್ಕಂಥದ್ದು ಕಷ್ಟ ಸಾಧ್ಯವಾಗಿರತಕ್ಕಂಥದ್ದು ಮತ್ತು ಅದು ಫಲದಾಯಕವೂ ಕೂಡ ಅಲ್ಲ. ಯೋಗ್ಯ ನೀರಾವರಿ ಸೌಲಭ್ಯಗಳಿಂದ ಮಾತ್ರ ಕೃಷಿಯ ಉತ್ಪಾದನೆ ಮತ್ತು ಉತ್ಪಾದನೆಕತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ. ರಾಷ್ಟ್ರದಲ್ಲಿ ಅನೇಕ ನೀರಾವರಿ ಯೋಜನೆಗಳು ಕುಂಟುತ್ತಾ ಸಾಗಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಜೈ ಸಂಜಯ್ ಮತ್ತು ಜೈ ಸಂಚನ್ ಘೋಷಣೆಗಳೊಂದಿಗೆ ಮಳೆಯ ಕೊಯ್ಲನ್ನು ಮಾಡಿ ನೀರಿನ ಸಂಗ್ರಹಣೆಯನ್ನು ಹೆಚ್ಚಿಸಬೇಕಾಗಿದೆ. ಸುರಕ್ಷಿತ ನೀರಾವರಿ ಸೌಲಭ್ಯ ಹೆಚ್ಚಿಸಿ ಭಾರತದ ಗ್ರಾಮೀಣ ಸಂಪತ್ತನ್ನು ಹೆಚ್ಚಿಸಬೇಕಾಗಿದೆ. ಈ ಒಂದು ವಿಷಯಗಳನ್ನು ಮನದಟ್ಟು ಮಾಡಿಕೊಂಡಿರತಕ್ಕಂಥ ಕೇಂದ್ರ ಸರ್ಕಾರ ಹರ್ ಖೇತ್ ಕೋ ಪಾನಿ ಅಂದರೆ ಪ್ರತಿ ಗದ್ದೆಗೆ ನೀರು ಒದಗಿಸತಕ್ಕಂಥ ಉದ್ದೇಶ ಹೊಂದಿರತಕ್ಕಂಥ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು 5 ವರ್ಷಗಳ ಅವಧಿಗೆ 50,000 ರೂಪಾಯಿ ಹಣದ ಒಂದು ವೆಚ್ಚದೊಂದಿಗೆ ಪ್ರಾರಂಭವನ್ನು ಮಾಡಿದೆ. ಇದರಲ್ಲಿ 2015-16 ಸಾಲಿಗೆ 5,300 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. ಪ್ರತಿ ಹನಿಗೂ ಹೆಚ್ಚಿನ ಬೆಳೆ ಎಂಬತಕ್ಕಂಥದ್ದು ಈ ಯೋಜನೆಯ ಮುಖ್ಯ ಗುರಿಯಾಗಿದೆ. ನೀರು ಜೋಪಡಿ ಅಥವಾ ವಾಟರ್ ಶೆಡ್ ಮೂಲಕ ಮಣ್ಣಿನ ತೇವಾಂಶದ ರಕ್ಷಣೆಯನ್ನು ಮಾಡಿ ಹೆಚ್ಚಿನ ತೇವಾಂಶವನ್ನು ಮಣ್ಣಿನಲ್ಲಿ ಉಳಿಸಬೇಕು ಅಂತಕ್ಕಂಥದ್ದು ಕೂಡ ಈ ಯೋಜನೆಯ ಒಂದು ಮುಖ್ಯವಾದಂತಹ ತಿರುಳು. ಅಂದ್ರೆ ಈ ಯೋಜನೆಯ ಉದ್ದೇಶ ಏನು? ನೋಡಿ, ಜಿಲ್ಲಾ ಮತ್ತು ಉಪಜಿಲ್ಲಾ ಮಟ್ಟದಲ್ಲಿ ನೀರಾವರಿಗೆ ಹೆಚ್ಚಿನ ಬಂಡವಾಳವನ್ನು ಕ್ರೋಢೀಕರಿಸತಕ್ಕಂಥದ್ದು, ಸುರಕ್ಷಿತ ನೀರಾವರಿ ಪ್ರದೇಶಗಳನ್ನು ಹೆಚ್ಚಿಸತಕ್ಕಂಥದ್ದು, ನೀರಾವರಿ ಸೌಲಭ್ಯಗಳ ಕ್ರೋಢೀಕರಣ, ವಿತರಣೆ ಮತ್ತು ದಕ್ಷ ಬಳಕೆಗಾಗಿ ಯೋಗ್ಯ ತಂತ್ರಜ್ಞಾನ ಹಾಗೂ ಬಳಕೆಯ ವಿಧಾನಗಳನ್ನು ಅನುಸರಿಸತಕ್ಕಂಥದ್ದು, ಇನ್ನು ನೀರಿನ ಸದ್ಬಳಕೆ ಮತ್ತು ನೀರಿನ ದುರ್ಬಳಕೆಯನ್ನು ತಡೆಗಟ್ಟತಕ್ಕಂಥದ್ದು, ನೀರು ಉಳಿತಾಯ ತಂತ್ರಜ್ಞಾನವನ್ನು ಪ್ರೋತ್ಸಾಹಿಸತಕ್ಕಂಥದ್ದು, ಸ್ಥಿರ ನೀರು ಉಳಿತಾಯ ವಿಧಾನಗಳನ್ನು ಪ್ರೋತ್ಸಾಹಿಸತಕ್ಕಂಥದ್ದು, ವಾಟರ್ ಶೆಡ್ ಅಥವಾ ನೀರು ಜೋಪಡಿಗಳ ಮೂಲಕ ಮಳೆ ನೀರಾವರಿಯನ್ನು ಹೆಚ್ಚಿಸಿ ಅಂತರ್ಜಲವನ್ನು ಅಭಿವೃದ್ಧಿಪಡಿಸಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸತಕ್ಕಂಥದ್ದು, ಮಳೆ ಕೊಯ್ಲು, ನೀರು ನಿರ್ವಹಣೆ ಮತ್ತು ಬೆಳೆ ವಿಂಗಡಣೆ ಬಗ್ಗೆ ವಿಸ್ತರಣಾ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸತಕ್ಕಂಥದ್ದು, ಪುರಸಭಾ ನೀರಿನ ಚಿಕಿತ್ಸೆಯ ನಂತರ ಅಂದರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟ ನಂತರ ಮರು ಬಳಕೆಯನ್ನು ಪರಿಶೀಲನೆ ಮಾಡತಕ್ಕಂಥದ್ದು, ನೀರಾವರಿಗಾಗಿ ಖಾಸಗಿ ಬಂಡವಾಳವನ್ನು ಆಕರ್ಷಣೆ ಮಾಡತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಒಂದು ಕೃಷಿ ಸಿಂಚಾಯಿ ಯೋಜನೆಯ ಮುಖ್ಯ ಉದ್ದೇಶಗಳು. ಅಂದ್ರೆ ಈಗ ಈ ಕೃಷಿ ಸಿಂಚಾಯಿ ಯೋಜನೆಯ ವಿವಿಧ ವಿಭಾಗಗಳು ಅಥವಾ ಅಂಗಗಳು ಯಾವ್ಯಾವು? ಅಂತ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಅಂದರೆ ಈ ಕೃಷಿ ಸಿಂಚಾಯಿ ಯೋಜನೆ 5 ಅಂಗಗಳನ್ನು ಹೊಂದಿದೆ. ಮುಖ್ಯವಾಗಿ AIBP ಅಂದರೆ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಂ ಅಥವಾ ತ್ವರಿತ ನೀರಾವರಿ ಉಪಯೋಗ ಕಾರ್ಯಕ್ರಮದ ಅಡಿಯಲ್ಲಿ ಬೃಹತ್ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸತಕ್ಕಂಥದ್ದು. ಈಗಾಗಲೇ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆಯೋ ಅವುಗಳನ್ನು ಪೂರ್ಣಗೊಳಿಸತಕ್ಕಂಥದ್ದು. ಇನ್ನು ಹರ್ ಖೇತ್ ಕೋ ಪಾನಿ ಅಡಿಯಲ್ಲಿ ನೀರಿನ ಹೊಸ ಮೂಲಗಳನ್ನು ಅಭಿವೃದ್ಧಿಪಡಿಸತಕ್ಕಂಥದ್ದು. ಇನ್ನು ಮೂರನೇದಾಗಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಒಂದು ಹನಿಗೂ ಹೆಚ್ಚಿನ ಒಂದು ಬೆಳೆ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ವಾರ್ಷಿಕ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸತಕ್ಕಂಥದ್ದು. ಇನ್ನು ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ನೀರು ಜೋಪಡಿ ನಿರ್ವಹಣೆ ಅಡಿಯಲ್ಲಿ ಮಳೆ ಕೊಯ್ಲು ಕಾಲುವೆಗಳ ನಿರ್ವಹಣೆ ಮತ್ತು ಬದುಗಳ ನಿರ್ವಹಣೆ ಮೂಲಕ ತೇವಾಂಶದ ಒಂದು ಸಂರಕ್ಷಣೆಯನ್ನು ಮಾಡತಕ್ಕಂಥದ್ದು. ಇನ್ನು ಕೊನೆಯದಾಗಿ ಮನ್ರೇಗಾದಲ್ಲಿ ವೈಯಕ್ತಿಕ ಕೃಷಿ ಭೂಮಿಯಲ್ಲಿ ಮಳೆ ಕೊಯ್ಲು ಸ್ಥಾವರಗಳನ್ನು ಸ್ಥಾಪಿಸಿ ನೀರು ಸಂಗ್ರಹಣೆ ಮತ್ತು ಬಳಕೆಯ ಸಾಮರ್ಥ್ಯಗಳನ್ನು ಹೆಚ್ಚಿಸತಕ್ಕಂಥದ್ದು. ಅಂದರೆ ನಮ್ಮ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಡಿಯಲ್ಲಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ತಕ್ಕಂಥದ್ದು. ಅಂದರೆ ಈಗ ಈ ಕೃಷಿ ಸಿಂಚಾಯಿ ಯೋಜನೆ ಅನುಷ್ಠಾನದ ಸಂದರ್ಭದಲ್ಲಿ ಯಾರೆಲ್ಲ ಇದಕ್ಕೆ ಫಲಾನುಭವಿ ಆಗುವುದಕ್ಕೆ ಅರ್ಹತೆಗಳು? ಮುಖ್ಯವಾಗಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ನೀರಾವರಿ ವಾರ್ಷಿಕ ಕ್ರಿಯಾ ಯೋಜನೆಗಳನ್ನು ತಯಾರಿಸತಕ್ಕಂಥ ರಾಜ್ಯಗಳು ಈ ಯೋಜನೆಯ ಲಾಭ ಪಡೆಯತಕ್ಕಂಥ ಅರ್ಹತೆಯನ್ನು ಪಡೆದಿರುತ್ತವೆ. ಅಂದರೆ ಯಾರಿಗೆ ಇಂಥ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ಇದೆಯೋ ಅಂತಹ ರಾಜ್ಯಗಳು ಮೊದಲೇ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟು ಅದರಿಂದ ಮಂಜೂರಾತಿಯನ್ನು ಪಡೆದುಕೊಂಡು ಈ ಯೋಜನೆಯನ್ನು ಅನುಷ್ಠಾನವನ್ನು ಗೊಳಿಸಬಹುದು. ಮುಖ್ಯವಾಗಿ ಇದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದಾಗ ಕೇಂದ್ರ ಹಣಕಾಸು ಸಚಿವಾಲಯ ಮತ್ತು ನೀತಿ ಆಯೋಗ ಗೊತ್ತುಪಡಿಸತಕ್ಕಂಥ ವಿಧಿವಿಧಾನಗಳಿಗೆ ಅನುಗುಣವಾಗಿ ಆರ್ಥಿಕವಾದಂತಹ ಒಂದು ಲಾಭ ಕೂಡ ಆ ರಾಜ್ಯಗಳಿಗೆ ಸಿಗ್ತದೆ. ಪ್ರತಿಯೊಂದು ಅಂಗಕ್ಕೂ ಪ್ರದೇಶ ಆಧಾರಿತ ಯೋಜನಾ ವರದಿಯನ್ನು ರಾಜ್ಯ ಸರ್ಕಾರಗಳು ತಯಾರಿಸಿ ಕಳಿಸಿಕೊಡಬೇಕು. ಅಂದ್ರೆ ಇದರಲ್ಲಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಒಂದು ಪಾತ್ರ ಏನು? ನೋಡಿ, ರಾಜ್ಯ ಕೃಷಿ ಇಲಾಖೆಯು ಈ ಯೋಜನೆಗಳ ನೋಡಲ್ ಏಜೆನ್ಸಿಯಾಗಿದ್ದು ಕೇಂದ್ರ ಕೃಷಿ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂಪರ್ಕ ಸೇತುವಾಗಿ ರಾಜ್ಯ ಕೃಷಿ ಇಲಾಖೆ ಅಂತಕ್ಕಂಥದ್ದು ಕಾರ್ಯವನ್ನು ನಿರ್ವಹಿಸುತ್ತದೆ. ಮುಖ್ಯವಾಗಿ ಇದರಲ್ಲಿ ಎರಡು ರೀತಿಯಾದಂಥ ಸಮಿತಿಗಳನ್ನು ರಚನೆ ಮಾಡಿರ್ತಾರೆ. ಒಂದು ರಾಜ್ಯ ಮಟ್ಟದ ಮಂಜೂರಾತಿ ಸಮಿತಿ, ಅದನ್ನು IDWG ಅಂದರೆ ಇಂಟರ್ ಡಿಪಾರ್ಟ್ಮೆಂಟಲ್ ವರ್ಕಿಂಗ್ ಗ್ರೂಪ್ ಅಥವಾ ಅಂತರ್ ಇಲಾಖಾ ಕಾರ್ಯಶೀಲ ಗುಂಪುಗಳ ಪ್ರತಿನಿಧಿಗಳ ಸಭೆಯಲ್ಲಿ ಮಂಜೂರಾದಂತಹ ನಿರ್ದಿಷ್ಟ ಯೋಜನೆಗಳನ್ನು ಮುಖ್ಯ ಕಾರ್ಯದರ್ಶಿ, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನೇತೃತ್ವದ ಸಮಿತಿ ಇದನ್ನು ಕೈಗೆತ್ತಿಕೊಳ್ಳುತ್ತದೆ. ಇನ್ನು ಜಿಲ್ಲಾ ಮಟ್ಟದಲ್ಲಿ DLIC ಅಂತ ಕರೀತೇವೆ, ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ ಇಂಪ್ಲಿಮೆಂಟೇಷನ್ ಕಮಿಟಿ, ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿ, ಕೃಷಿ ತೋಟಗಾರಿಕೆ ಗ್ರಾಮೀಣಾಭಿವೃದ್ಧಿ ನೀರಾವರಿ ಇಲಾಖೆಯ ಜಂಟಿ ಮತ್ತು ಉಪನಿರ್ದೇಶಕರುಗಳನ್ನು ಒಳಗೊಂಡಿರತಕ್ಕಂಥ ಜಿಲ್ಲಾಧಿಕಾರಿ ನೇತೃತ್ವದ ಸಮಿತಿಯು ಈ ಯೋಜನೆಯ ಅನುಷ್ಠಾನ ಸಮಿತಿಯಾಗಿರುತ್ತದೆ. ಆತ್ಮ ಅಥವಾ ಅಗ್ರಿಕಲ್ಚರಲ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಥವಾ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆಯ ನಿರ್ದೇಶಕರು ಇದರ ಸದಸ್ಯ ಕಾರ್ಯದರ್ಶಿಯಾಗಿರುತ್ತಾರೆ. ಈ ಎರಡು ಸಮಿತಿಗಳನ್ನು ರಚಿಸಿ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುತ್ತದೆ. ಈ ಹಣದ ಬಿಡುಗಡೆ ಎಲ್ಲ ಹೇಗೆ? ನೋಡಿ, ಈ ಹಣದ ಬಿಡುಗಡೆ ಅಂತಕ್ಕಂಥ ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆ. ಇದರಲ್ಲಿ 60% ಹಣವನ್ನ ಮೊದಲ ಕಂತಾಗಿ ಬಿಡುಗಡೆಯನ್ನು ಮಾಡಲಾಗ್ತದೆ. 50% ಬಿಡುಗಡೆಯಾದಂತಹ ಹಣದ ಬಳಕೆಯ ಪ್ರಮಾಣ ಪತ್ರವನ್ನು ಅಂದರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನು ಸಲ್ಲಿಸಿದ ನಂತರ ಎರಡನೇ ಮತ್ತು ಅಂತಿಮ ಕಂತನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಬಿಡುಗಡೆ ಮಾಡುತ್ತದೆ. ಒಂದು ಸಾರಿ ಈ ಕಾರ್ಯಯೋಜನೆಯನ್ನು ತಯಾರು ಮಾಡಿದ ನಂತರ ಅದರಲ್ಲಿ ಏನಾದರೂ ಬದಲಾವಣೆ ಮಾಡುವುದಕ್ಕೆ ಅವಕಾಶ ಇದೆಯಾ? ಕೃಷಿ ಮಂತ್ರಾಲಯ ಮತ್ತು ಕೃಷಿ ಮತ್ತು ಸಹಕಾರ ಇಲಾಖೆಗಳು ಕಾಲಕಾಲಕ್ಕೆ ಯೋಜನೆಯಲ್ಲಿ ಸೂಕ್ತ ಬದಲಾವಣೆ ಮಾಡತಕ್ಕಂಥ ಅಧಿಕಾರವನ್ನು ಹೊಂದಿವೆ. ಅಂತಹ ಒಂದು ಬದಲಾವಣೆಯನ್ನು ತರಬೇಕು ಅಂತ ರಾಜ್ಯ ಸರ್ಕಾರಗಳು ಬಯಸಿದರೆ ಈ ಕೃಷಿ ಸಹಕಾರ ಮತ್ತು ಕೃಷಿ ರೈತ ಕಲ್ಯಾಣ ಇಲಾಖೆಯ ಒಂದು ಗಮನಕ್ಕೆ ಅದನ್ನು ತಂದು ರಾಜ್ಯ ಸರ್ಕಾರಗಳು ಇಂತಹ ಬದಲಾವಣೆಗಳನ್ನು ಮಾಡಬಹುದಾಗಿದೆ. ಅಂದ್ರೆ ಈಗ ಈ ಕೃಷಿ ಸಿಂಚಾಯಿ ಯೋಜನೆಯನ್ನು ಅನುಷ್ಠಾನ ಮಾಡುವುದರಿಂದ ಯಾವ ರೀತಿಯ ಒಂದು ಉಪಯೋಗಗಳಾಗ್ತವೆ? ನೋಡಿ, ಬಹಳ ಮುಖ್ಯವಾಗಿ ಹೊಸ ನೀರಾವರಿ ಮೂಲಗಳು ಸೃಷ್ಟಿಯಾಗ್ತವೆ, ನೀರಾವರಿ ಸೌಲಭ್ಯಗಳ ಅಭಿವೃದ್ಧಿಯಾಗ್ತದೆ, ವೈಜ್ಞಾನಿಕವಾಗಿ ಮಣ್ಣಿನ ತೇವಾಂಶ ಹೆಚ್ಚಿಸಲಿಕ್ಕೆ ಸಾಧ್ಯವಾಗ್ತದೆ, ಅಂತರ್ಜಲದ ನೀರು ಸಳಿಕೆಯ ವಿಧಾನ ಅಂತರ್ಜಲದ ನೀರು ಸಳಿಕೆಯ ವಿಧಾನ, ಹನಿ ಮತ್ತು ತುಂತುರು ನೀರಾವರಿ ಸೌಲಭ್ಯ, ನೀರು ಕೋವಿ ಸೌಲಭ್ಯಗಳನ್ನು ವಿಸ್ತರಿಸಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ರೈತ ಉತ್ಪಾದಕ ಸಂಸ್ಥೆ ಮತ್ತು NGOಗಳು ಸಮುದಾಯ ಆಧಾರಿತ ನೀರಾವರಿ ಯೋಜನೆಗಳನ್ನು ಕೈಗೊಳ್ಳಿಕ್ಕೂ ಕೂಡ ಇದರಿಂದ ಸಾಧ್ಯವಾಗ್ತದೆ. ಮುಖ್ಯವಾಗಿ ಇವತ್ತೇನು ಕೇವಲ ಮಳೆ ಆಶ್ರಿತವಾದಂತಹ ಕೃಷಿ ನಮ್ಮ ದೇಶದಲ್ಲಿ ನಡೀತಾ ಇದೆ, ಅದನ್ನ ರೈತರಿಗೆ ಅದರಿಂದ ತುಂಬಾ ತೊಂದರೆ ಆಗ್ತಿದೆ. ಯಾಕಂದ್ರೆ ಮಳೆ ಅಂತಕ್ಕಂಥದ್ದು ರೈತನೊಂದಿಗೆ ಜೂಜಾಟವನ್ನು ಆಡ್ತಾ ಇರತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಇದನ್ನು ತಪ್ಪಿಸಿ ರೈತರಿಗೆ ನಿಖರವಾದ ಮತ್ತು ಭರವಸೆ ಉಳ್ಳಂತಹ ಒಂದು ನೀರಾವರಿ ಸೌಲಭ್ಯವನ್ನ ಒದಗಿಸಲಿಕ್ಕೆ ಕೃಷಿ ಸಿಂಚಾಯಿ ಯೋಜನೆ ಅನುಕೂಲವನ್ನ ಕಲ್ಪಿಸಿಕೊಡುತ್ತದೆ. ಈ ಹೊಸ ಹೊಸ ಒಂದು ಕೃಷಿ ವಿಧಾನವನ್ನು ಅನುಸರಿಸುವಂತಹ ಸಂದರ್ಭದಲ್ಲಿ ಒಂದು ತರಬೇತಿ ಅವಶ್ಯಕತೆ ಇರುತ್ತದೆ, ಇದನ್ನು ಹೇಗೆ ನೀಡಲಾಗುತ್ತದೆ? ಮುಖ್ಯವಾಗಿ ರೈತರಿಗೆ ಈ ತರಬೇತಿ ಅಂತಕ್ಕಂಥದ್ದು ಅವಶ್ಯಕತೆ ಇದೆ. ರೈತರ ನೀರು ನಿರ್ವಹಣಾ ಸಾಮರ್ಥ್ಯ ಹೆಚ್ಚಿಸುವ ಸಲುವಾಗಿ ಅವರಿಗೆ ತರಬೇತಿಯನ್ನು ನೀಡತಕ್ಕಂಥದ್ದು, ಕ್ಷೇತ್ರ ದರ್ಶನ ಮಾಡತಕ್ಕಂಥದ್ದು, ಈ ವಿಷಯಗಳ ಬಗ್ಗೆ ಪ್ರದರ್ಶನವನ್ನು ಏರ್ಪಡಿಸತಕ್ಕಂಥದ್ದು, ಕ್ಷೇತ್ರ ಪಾಠಶಾಲೆ ಮತ್ತು ನೈಪುಣ್ಯತೆಯ ವರ್ಧನೆಯನ್ನು ಮಾಡತಕ್ಕಂಥದ್ದು, ಇವುಗಳನ್ನೆಲ್ಲ ಕೈಗೊಂಡು ರೈತರಿಗೆ ಮುಖ್ಯವಾಗಿ ಈ ಕೃಷಿ ಸಿಂಚಾಯಿ ಯೋಜನೆಯ ಬಗ್ಗೆ ಅರಿವನ್ನು ಮೂಡಿಸತಕ್ಕಂಥದ್ದು ಮತ್ತು ಅವುಗಳ ಅನುಷ್ಠಾನದಿಂದ ಆಗ್ತಕ್ಕಂಥ ಲಾಭಗಳ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಡತಕ್ಕಂಥ ಯೋಜನೆಯನ್ನು ಈ ರೈತರ ತರಬೇತಿ ಮೂಲಕ ಕೇಂದ್ರ ಸರ್ಕಾರ ಕೈಗೊಂಡಿದೆ. ಈ ಕೃಷಿ ಸಿಂಚಾಯಿ ಯೋಜನೆಯ ಅನುಷ್ಠಾನದಲ್ಲಿ ಎಷ್ಟರ ಮಟ್ಟಿಗೆ ಪ್ರಗತಿ ಆಗಿದೆ ಈಗಾಗಲೇ? ನೋಡಿ, ಪ್ರತಿ ಹನಿಗೆ ಹೆಚ್ಚಿನ ಇಳುವರಿಗಾಗಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ 1,991.17 crore rupees ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. ಈ ಯೋಜನೆ ಅನ್ವಯ 8.4 lakh hectares ಭೂಮಿಯನ್ನು ಸಣ್ಣ ನೀರಾವರಿ ವ್ಯಾಪ್ತಿಗೆ ತಂದು ಒಂದು ಬಹುದೊಡ್ಡ ಸಾಧನೆಯನ್ನು ಮಾಡಿರತಕ್ಕಂಥದ್ದು ನಾವು ನೋಡಬಹುದು. ಈ ಯೋಜನೆ ಅಡಿಯಲ್ಲಿ 90 ದೊಡ್ಡ ಮತ್ತು ಮಧ್ಯಮ ಗಾತ್ರದ ನೀರಾವರಿ ಯೋಜನೆಯನ್ನು 80,000 crore rupees ವೆಚ್ಚದಲ್ಲಿ 2019 ಡಿಸೆಂಬರ್ ಒಳಗೆ ಪೂರ್ಣಗೊಳಿಸಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 9,941,000 hectares ನೀರಾವರಿ ಪ್ರದೇಶದಲ್ಲಿ 3,440,000 hectares ಪ್ರದೇಶ ಮಾತ್ರ ನೀರಾವರಿ ಸೌಲಭ್ಯಕ್ಕೆ ಒಳಪಟ್ಟಿದೆ. 6,501,000 hectares ಪ್ರದೇಶ ಇನ್ನೂ ಕೂಡ ಮಳೆಯಾಶ್ರಿತವಾಗಿರತಕ್ಕಂಥದ್ದನ್ನು ನಾವು ನೋಡಬಹುದು. ಆದ್ದರಿಂದ ಕರ್ನಾಟಕದಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ವಿಫಲವಾದಂಥ ಅವಕಾಶಗಳಿವೆ. ಆದ್ದರಿಂದ ಕರ್ನಾಟಕವು ನೀರಾವರಿ ಸೌಲಭ್ಯಗಳ ವಿಸ್ತರಣೆ ಮತ್ತು ನೀರಿನ ಸಮರ್ಥ ಬಳಕೆಗಾಗಿ ರೈತರಿಗೆ ಇದನ್ನು ಬಳಸುವ ಬಗ್ಗೆ ಉತ್ತೇಜನ ನೀಡತಕ್ಕಂತಹ ಒಂದು ಕಾರ್ಯಕ್ಕೋಸ್ಕರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂದರೆ ಸಂಕ್ಷಿಪ್ತವಾಗಿ PKSY ಅಂತಕ್ಕಂಥದ್ದನ್ನು ನಾವು ಕರೀತೇವೆ, ಅದರ ಗರಿಷ್ಠ ಪ್ರಯೋಜನವನ್ನು ಪಡೆದುಕೊಳ್ಳಿಕ್ಕೆ ಒಂದು ಅರ್ಹತೆಯನ್ನು ಪಡೆದಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಕೃಷಿ ಸಿಂಚಾಯಿ ಯೋಜನೆಯನ್ನು ಜಾರಿಗೊಳಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನೀರು ಪೋಲಾಗದನ್ನ ತಪ್ಪಿಸಬಹುದು. ಮುಖ್ಯವಾಗಿ ನಾವೇನು ಹೇಳ್ತೇವೆ ಅಂದ್ರೆ ನೀರು ಹರಿದು ಹೋಗ್ತಕ್ಕಂಥ ನೀರನ್ನ ತಡೆಗಟ್ಟಬೇಕು, ಅದನ್ನ ಓಡುವ ನೀರನ್ನ ಚಲಿಸುವ ನಿಧಾನವಾಗಿ ಚಲಿಸುವಂತೆ ಮಾಡಿ, ನಿಧಾನಕ್ಕೆ ಚಲಿಸತಕ್ಕಂಥ ನೀರನ್ನ ನಿಲ್ಲುವಂತ ನೀರನ್ನ ಹಿಂಗುವಂತೆ ಮಾಡಿ ಅನ್ನುವಂತಹ ಒಂದು ಸೂತ್ರವನ್ನ ಅನುಸರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ರೈತರಿಗೆ ನೀರಿಗಾಗಿ ಪರದಾಡತಕ್ಕಂಥ ತಪ್ಪುತ್ತದೆ. ಭೂಮಿಯಲ್ಲಿ ನೀರು ಹಿಂಗಿದಾಗ ಅಂತರ್ಜಲವೂ ಕೂಡ ಹೆಚ್ಚದೆ ರೈತನ ಒಂದು ಕೃಷಿ ಅಂತಕ್ಕಂಥ ಸುಗಮವಾಗಿ ಸಾಗಲಿಕ್ಕೆ ಸಾಧ್ಯವಾಗ್ತದೆ. ಮುಖ್ಯವಾಗಿ ಇವತ್ತು ಅನೇಕ ಕಡೆ ಪಂಪ್ಸೆಟ್ಗಳನ್ನು ಇಟ್ಟು ಈ ಅಂತರ್ಜಲವನ್ನು ಬತ್ತಿಸಿ ಭೂಮಿ ಬರಿದಾಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನದಿಗಳ ಜೋಡಣೆಯ ಮೂಲಕ ಕೇಂದ್ರ ಸರ್ಕಾರ ಬಹುದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡಿದೆ. ಇದು ಕೂಡ ಈ ಒಂದು ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲೇ ಬರತಕ್ಕಂಥದ್ದು. ತುಂತುರು ನೀರಾವರಿ ವ್ಯವಸ್ಥೆ ಇರಬಹುದು ಅಥವಾ ಈ ಮಳೆ ಕೊಯ್ಲಿನ ಒಂದು ವಿಷಯ ಇರಬಹುದು, ಇವುಗಳನ್ನೆಲ್ಲವನ್ನೂ ಕೂಡ ಈ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಅಡಕಾಗಿರ್ತಕ್ಕಂಥ ನಾವು ನೋಡಬಹುದು. ಆದರೆ ಮುಖ್ಯವಾಗಿ ಈ ನೀರಿನ ದುರ್ಬಳಕೆ ಅಥವಾ ಪೋಲಾಗದೇನಿದೆ ಅದನ್ನು ತಪ್ಪಿಸಿದ್ರೆ ಒಂದು ಉಳಿಸಿ ಹಾಳಾಗ್ತಕ್ಕಂಥ ನೀರು ಉಳಿಸಿದ ನೀರು ಗಳಿಸಿದ ನೀರಿಗೆ ಸಮ ಆಗ್ತದೆ. ಒಂದೊಂದು ಹನಿ ಕೂಡ ಒಂದು ಹನಿಗೂ ಹೆಚ್ಚಿನ ಒಂದು ತೆನೆ ಬರಬೇಕು, ಒಂದು ಬೆಳೆ ಬರಬೇಕು. ಫಾರ್ ಎವ್ರಿ ಡ್ರಾಪ್ ಮೋರ್ ಕ್ರಾಪ್ ಅಂತಕ್ಕಂಥದ್ದು ಇದರ ಮುಖ್ಯವಾದ ಉದ್ದೇಶ. ಅದರಿಂದ ನೀರು ಪೋಲಾಗದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿಯೋ ಹರಿದು ಸಮುದ್ರವನ್ನು ಸೇರ್ತಕ್ಕಂಥ ನದಿಯನ್ನು ಸೇರ್ತಕ್ಕಂಥ ನೀರನ್ನು ಅದೇ ಬದುವಿನಲ್ಲಿ ಅಥವಾ ಗದ್ದೆಯಲ್ಲಿ ಹಿಂಗುವಂತೆ ಮಾಡಿ ಅಂತರ್ಜಲವನ್ನು ಹೆಚ್ಚಿಸಿ ರೈತರು ಅದರ ಬೆಳೆಯನ್ನು ಸುಲಭವಾಗಿ ಬೆಳೆಯತಕ್ಕಂಥ ಮತ್ತು ನೀರಾವರಿಗೋಸ್ಕರ ಪರದಾಡತಕ್ಕಂಥ ತಪ್ಪಿಸಲಿಕ್ಕೆ ಸಾಧ್ಯವಾಗ್ತದೆ. ಇದರಿಂದ ಏನು ಹಿಂದೆ ನಾವು ಕೃಷಿಯ ಒಂದು ಕ್ರಾಂತಿ ಹಸಿರು ಕ್ರಾಂತಿಯನ್ನು ಮಾಡಿದ್ವಿ ಅದು 30% ನೀರಾವರಿ ಪ್ರದೇಶದಲ್ಲಿ ಮಾತ್ರ ಮಾಡಿದ್ವಿ, ಮಳೆಯಾಶ್ರಿತವಾದನ್ನು ಬಿಟ್ಟಿದ್ವಿ. ಅಂತಹ ಇನ್ನೊಂದು ಹಸಿರು ಕ್ರಾಂತಿಗೆ ನಾಂದಿ ಹಾಡಲಿಕ್ಕೆ ಈ ಕೃಷಿ ಸಿಂಚಾಯಿ ಯೋಜನೆ ಅನುವು ಮಾಡಿಕೊಡುತ್ತದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ಈ ಕೃಷಿ ಸಿಂಚಾಯಿ ಯೋಜನೆಯನ್ನ ರೈತರು ಸುಲಭವಾಗಿ ಅರ್ಥ ಮಾಡಿಕೊಂಡು ನೀರಿನ ಪೋಲಾಗುವುದನ್ನು ತಪ್ಪಿಸಿ ಸದ್ಬಳಕೆಯನ್ನು ಮಾಡಿಕೊಂಡು ಪ್ರತಿ ಹನಿಯನ್ನು ಕೂಡ ಮತ್ತೊಂದು ತೆನೆಯ ಕಟ್ಟಲಿಕ್ಕೆ ಅಥವಾ ಕಾಳನ್ನು ಉತ್ಪಾದನೆ ಮಾಡಲಿಕ್ಕೆ ಬಳಸಿದಾಗ ಈ ಕೃಷಿ ಸಿಂಚಾಯಿ ಯೋಜನೆ ನಿಜಕ್ಕೂ ಕೂಡ ಆಶ್ಚರ್ಯಕರದ ಪರಿಣಾಮವನ್ನು ಉಂಟು ಮಾಡುವುದರಲ್ಲಿ ಸಂದೇಹವಿಲ್ಲ ಅಂತ ಹೇಳಬಹುದು. ನೀರು ಪೋಲಾಗುವುದನ್ನು ತಪ್ಪಿಸಿ ಅದನ್ನು ಸದ್ಬಳಕೆ ಮಾಡಿಕೊಂಡಾಗ, ಹನಿ ನೀರಾವರಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಾಗ ಮುಖ್ಯವಾಗಿ ನೀರಾವರಿಯ ಹೆಚ್ಚಿನ ಸೌಲಭ್ಯ ಕೊರತು ಇಳುವರಿಯೂ ಕೂಡ ಹೆಚ್ಚಾಗ್ತದೆ. 15%-20% ಈ ಒಂದು ಇಳುವರಿ ಹೆಚ್ಚಾಗಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ನೀರಿನ ಒಂದು ಸರಿಯಾದ ಸದ್ಬಳಕೆಯಿಂದ ಹೆಚ್ಚಿನ ಒಂದು ಉತ್ಪಾದನೆ ಮಾಡಿ ಉತ್ಪಾದನೆಯನ್ನು ಹೆಚ್ಚಿಸಿ ಒಂದು ನಾವು ಸ್ವಾವಲಂಬನೆಯನ್ನು ಕೃಷಿ ಕ್ಷೇತ್ರದಲ್ಲಿ ಸಾಧಿಸಲಿಕ್ಕೆ ಕೂಡ ಸಾಧ್ಯವಾಗ್ತದೆ. ಬಹಳ ಸಂತೋಷ ಶರಶ್ಚಂದ್ರ ರಾನಡಿ ಅವರೇ. ಕೃಷಿ ಸಿಂಚಾಯಿ ಯೋಜನೆಯ ಒಂದು ಪ್ರಾಮುಖ್ಯತೆ ಏನು, ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ, ರೈತರಿಗೆ ಯಾವ ರೀತಿ ಇದರಿಂದ ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಸಿಂಚಾಯಿ ಯೋಜನೆ ಈ ಕುರಿತು ಶರಶ್ಚಂದ್ರ ರಾನಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 50,000 ರಿಂದ 52,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 41,000 ರಿಂದ 45,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 30,000 ರಿಂದ 36,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ರಿಂದ 11,000 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 21,000 ರಿಂದ 27,000 ರೂಪಾಯಿ, ತೆಂಗಿನಕಾಯಿ 2ನೇ ವರ್ಗ 1,000ಕ್ಕೆ 10,000 ರಿಂದ 14,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲಿಗೆ 3,000 ರಿಂದ 3,200 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,700 ರಿಂದ 2,900 ರೂಪಾಯಿ, IR8 ಕ್ವಿಂಟಾಲಿಗೆ 2,200 ರಿಂದ 2,900 ರೂಪಾಯಿ, ಭತ್ತ ಆಮದು ಕ್ವಿಂಟಾಲಿಗೆ 1,750 ರಿಂದ 1,950 ರೂಪಾಯಿ, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,000 ರಿಂದ 4,100 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 3,800 ರಿಂದ 3,900 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,300 ರಿಂದ 4,400 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲಿಗೆ 22,500 ರಿಂದ 25,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 37,000 ರಿಂದ 39,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 9,000 ರಿಂದ 11,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 1,300 ರಿಂದ 1,900 ರೂಪಾಯಿ, ಕದಳಿ ಕ್ವಿಂಟಾಲಿಗೆ 1,600 ರಿಂದ 2,800 ರೂಪಾಯಿ, ಗಾಳಿ ಕ್ವಿಂಟಾಲಿಗೆ 1,300 ರಿಂದ 2,100 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 1,500 ರಿಂದ 3,400 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जनसेवा केंद्र में जाएं और अपना निशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ಈಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಭಕ್ತಿ ರಚನೆಗಳನ್ನು ಕೇಳೋಣ. ಮೊದಲಿಗೆ ಕನಕದಾಸರ ಕೀರ್ತನೆ. ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು ಕ್ಲೇಶ ಪಂಚಕವಳಿದು ಆಸೆಯಲ್ಲಿ ಮನಸೂಸದೆ ಸರ್ವದಾ ದಾಸನಾಗಬೇಕು ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು ದಾಸನಾಗಬೇಕು ಕಲ್ಮಶ ಕಳೆದು ಶ್ರೀ ಮಹೇಶನ ಮಹಿಮೆಯನ್ನು ತಿಳಿದು ಮನದ ಕಲ್ಮಶ ಕಳೆದು ಶ್ರೀ ಮಹೇಶನ ಮಹಿಮೆಯನ್ನು ತಿಳಿದು ಇನಿತು ಈ ಜಗವನೆಲ್ಲ ಈಶ್ವರಮಯವೆಂದು ಘನವಾದ ಮೋಹದ ಗಡಿಯನ್ನು ದಾಟುತ್ತ ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು ಸ್ಥಿರವೆನ್ನುತ ತಿಳಿದು ಶಂಕರನ ಹೃದಯವ ಕಾಣುತ್ತ ತನುವು ಅಸ್ಥಿರವೆನ್ನುತ ತಿಳಿದು ಶಂಕರನ ಹೃದಯವ ಕಾಣುತ್ತ ಘನವಾದ ಇಂದ್ರಜಾಲದ ಮಾಯೆ ಎನ್ನುತ್ತ ಘನವಾದ ಇಂದ್ರಜಾಲದ ಮಾಯೆ ಎನ್ನುತ್ತ ಬಿನುಗು ಸಂಸಾರ ಮಮತೆಯ ಬಿಡುತ್ತ ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು ಚಕ್ರದಿ ಮೆರೆವ ಅಖಂಡನ ಮೂರು ಗುಣವ ತಿಳಿದು ಆರು ಚಕ್ರದಿ ಮೆರೆವ ಅಖಂಡನ ಮೂರು ಗುಣವ ತಿಳಿದು ಆರು ಮೂರು ಹದಿನಾರು ತತ್ವವ ಮೀರಿ ತೋರುವ ಆರು ಮೂರು ಹದಿನಾರು ತತ್ವವ ಮೀರಿ ತೋರುವ ಕಾಗಿನೆಲಯಾದಿ ಕೇಶವನ ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು ಕ್ಲೇಶ ಪಂಚಕ ಬಳಿದು ಆಸೆಯಲ್ಲಿ ಮನಸೂಸದೆ ಸರ್ವದಾ ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು ಓಹೋಹೋ ಎಲ್ಲಿಗೆ ಹೊರಟೋ ನಿಂಗಣ್ಣ ಏನಿಲ್ಲ ಅಣ್ಣ ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ ಸಾಲ ಸಿಗುತ್ತೆ ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರದೇ ಧ್ವನಿಯಲ್ಲಿ ಪುರಂದರದಾಸರ ರಚನೆ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಸುಂದರ ಮೃಗವರ ಪಿನಾಕ ಧನುಕರ ಗಂಗಾಶಿರ ಗಜ ಚರ್ಮಾಂಬರಧರ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಸುಂದರ ಮೃಗವರ ಪಿನಾಕ ಧನುಕರ ಗಂಗಾಶಿರ ಗಜ ಚರ್ಮಾಂಬರಧರ ನಮೋ ನಮೋ